ಸುಳ ಚಮಕರಿ ದೋಷಕ ದುಃಖವಾದ ವಾಸುಳ ಚಮಕರಿ ಏನು ಚಂದವಾಗಿ ಹೇಳ್ಬೇಕ್ರಿ? ಏನು ನಮ್ಮನ್ನ ಕೇಳುವಂತವರು? ದಾರು ದಾರಲ್ಲ ಸೂಜಿ. ಇದೇ ಹಚ್ಚಿದ ನಾಮ? ಅವ್ ರೀತಿ ಅಡ್ಜಾತಿ ಹೇಳ್ತೇನೆ. ನನ್ನ ನಾಮಕರಣ ಹೇಳಿದ್ರೆ ನಿಮ್ಮ ನಾಮಕರಣ ಹೇಳ್ತಾ ಇದ್ದೀರಿ? ಹಾಗಾದ್ರೆ ಈ ಕಡೆ ಕೇಳು. ಚಾಜಾಪುರ ಚಜ್ಜಿ, ಹೂಲ್ಯಾಳ ಹುರುಳಿ, ಗೂಗಾಡದ ಗುಗುರಿ ಹಾಕಿ ಹೊಸೂರಾಗ ಹೆಸರಿಟ್ರ, ಸೋಗದ ಸುಗುಣಿ ಸುಗುಣಿ, ರಾಗದ ರತ್ನಿ ರತ್ನಿ, ಹೆಣ್ಣು ಒಳಗೆ ಹೆಚ್ಚ ಹೆಚ್ಚು, ಮಾಡುವ ಮೆಚ್ಚ ಮೆಚ್ಚ, ಹಿಡಿಸುವೆ ಹೊಚ್ಚ ಏನಗ ಬಂದು ದೂತೆ ದೂತೆ ಅಂತಾರ. ಅಮ್ಮ ನಿನಗೆ ಧೂತೆ ಧೂತೆ ಅನ್ನೋರೇನು? ಹೌದು. ಏನ ನಾಮಕರಣ ಹೇಳಕಬೇಕ? ಹೇಳಕಬೇಕಮ್ಮ. ಧೂತೆ ಜಾಡು ಜಾಡಿನೆಲ್ಲ ಕೂಡಿಕೊಂಡು ಜಾದು ಮಲ್ಲಿಗೆ ಹಾರನ್ನು ಕೊರಳಲ್ಲಿ ಹಾಕಿಕೊಂಡು ಹಾಕೊಂಡು ಅವ್ವ ಬಾಗುತ್ತ ಬಾಗುತ್ತ, ಬಳಕುತ್ತ ಬಳಕುತ್ತ, ನಸ ನಗುತ್ತ ನಸ ನಗುತ್ತ, ಕೈ ಒಯ್ಯುತ್ತ ಒಯ್ಯುತ್ತ, ಇಂತ 56 ದೇಶಕ್ಕೆ ಒಪ್ಪು ಅಂತ ಎನಗೆ ಬಂದು ರಾಧಿಕಾ ರಾಧಿಕಾ ಅಂತಾರಣ್ಣಮ್ಮ. ನಿನಗೆ ರಾಧಿಕಾ ರಾಧಿಕಾ ಅಂದ್ರೆ ಎನಗೆ ಸೋದಕ್ಕ ಸೋದಕ್ಕ ಮ್ಯಾಲ್ ಗೋದಕ್ಕ ಅಂತಾರ. ಅಮ್ಮ ಎನಗೆ ಬಂದು ಸತ್ಯಭಾಮ ಸತ್ಯಭಾಮ ಅಂತಾರ. ನಿನಗೊಂದು ಸತ್ಯ ಭಾವಿ ಅಂದ್ರೆ ನನಗೊಂದು ಜೀವಿದ ಭಾವಿ ಜೀವಿದ ಭಾವಿ ಅಂತಾರ. ಎನಗೆ ಬಂದ ರುಕ್ಮಿಣಿ ಅಂತಾರ. ಹಾ ರುಕ್ಮಿಣಿ ಮಟ್ಟಿಮಿಣಿ ಗಾಣಕಣಿ ಹಾಗೆ ಇರಲಿಲ್ಲ ಅಂದ್ರೆ ಹೇಗ ಎನ್ನ ಕರೆಯ ನಾಮಕರಣ ನಿನ್ ಗುರ್ತಾಗಲಿಲ್ಲ? ಕರೆ ನಿನ್ ನಾಮಕರಣ ನನಗ ಅರ್ಥ ಆಗ್ಲಿಲ್ಲಮ್ಮ. ಅಮ್ಮ ಈ ಬಾಲಚಂದ್ರ ರಾಜನ ಉದರದಲ್ಲಿ ಉದ್ಭವಿಸಿದಂತ ಉದ್ಭವಿಸಿದಂತ ಎನಗೆ ಬಂದು ರತ್ನಾಂಗಿ ಮೌನಗೆ ಅಂತಾರಮ್ಮ. ತಂಗಿ ಯಾಕ ರತ್ನಾಂಗಿ ಮೌನಗೆ ಅಂದ್ರೆ ಸಹಜವಾಯ್ತು ಸಹಜವಾಯ್ತು. ತಮ್ಮ ಇರು ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದಂತ ತಾತ್ಪರ್ಯ ಚಂದವಾಗಿ ಹೇಳ್ಬೇಕಮ್ಮ. ಅಂತ ರಕ್ತ ಖಚಿತವಾದ ರಂಗ ಮಂದಿರವನ್ನು ಬಿಟ್ಟು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದು ಏನ ತಾತ್ಪರ್ಯ ಕೇಳ್ತೀಯ? ಹೌದಮ್ಮ. ಹಾಗಾದ್ರೆ ಕೇಳಮ್ಮ. ಆಗಲಿಮ್ಮ. ಬಂದಿನ ಬಂದಿನ ಬಿಟ್ಟ ಯನ್ನ ಮಾತಿರ ಬಂದಿನ ಬಂದಿನ ಬಿಟ್ಟ ಯನ್ನ ಮಾತಿರ ಬಂದಿನ ಹಾಲ ಮಾತಿರ ಬಂದಿನ ಹಾಲ ಮಾತಿರ ಕರಿಯ ಪಾರ ಬಂದುವಾರ ಕರಿಯ ಪಾರ ಬಂದುವಾರ ಮಾಡಿದ ಇದ್ರೆ ಇರ್ಲಿ. ನಿನ್ನ ಹೈನ ಹಾಲ ಬಂದ ಎಂಥವು ಎಂಥವು ಮತ್ತೆ ಯಾತ್ರು ಇವತ್ತು ನಟ್ಟು ಹೊಡೆದು ಹೇಳ್ರಿ ಅಂದ್ರ ಸದ್ಯಕ ಯಾಕ ಹೇಳಿಲ್ಲ ಅಂದ್ರ ನಾನು ವ್ಯಾಪಾರ ಮಾಡ್ಸಲಿಕ್ಕಿಲ್ಲ. ಹಾಗಾದ್ರೆ ಹೇಳಕ್ಕೆ ಬೇಕ? ಹೌದಮ್ಮ ಹೇಳುತ್ತಾರೆ. ಆವಿನ ಹಾಲು ಬಂತು, ಮಾಸ ಆವಿನಿದ್ದ ನೋಡಮ್ಮ. ಏ ಬಡಿಸ್ಕೊಂಡು ಹೋದಿ ಯಾಕ? ಯಾಕಂದ್ರ ಹಾವಿನ ಸೋಳ್ಳಿ ತಂದ ಯಾರ್ಯಾರ ಕೊಲ್ಬೇಕತ್ತ ಮಾಡಿ ಏನು ಮಳ್ಳಿ ಮಳ್ಳಿ. ಮಾಸ ಅಂದ್ರೆ ಏನು? ಪರಮೇಶ್ವರ ಮುಖದಿಂದ ಹುಟ್ಟಿ ಬರ್ತಕ್ಕಂತ ಪಂಚಾಕ್ಷರ ನೋಡಮ್ಮ. ತಂಗಿ ಯಾಕೆ ಅವಕ್ಕೆ ಹೆಸರು ಅದಾವ ಅಥವಾ ಇಲ್ಲೋ? ಅಮ್ಮ ಇದ್ದಾವ. ಅವದಾವದಾವು? ಏನೆ ಸುಮನಿ ಸುಮನಿ, ಸುಸಲಿ ಸುಸಲಿ, ನಂದಿ ನಂದಿ, ಭದ್ರಿ ಭದ್ರಿ, ಜಯ ಅಂತ ಹೇಳಿ ಹೇಳಿ ಐದು ಆಕಳಿಗೆ ಬಂದು ಐದು ಹೆಸರಿಟ್ಟು ಕರ್ತಿ ನೋಡಮ್ಮ. ತಂಗಿ ಯಾಕ ಐದು ಹೆಸರಿಟ್ಟು ಕರೆದ್ರೆ ಏನ್ ಚಿಂತಿಲ್ಲ, ನಿಮ್ಮ ಆಕಳಿಗೆ ಮರಿಗಾಳ ಹೆಸರು. ಏದು ಐದು? ಏ ಬಡ್ಸ್ಕೊಂಡು ಹೋದಿ ಅತ್ತನ್ನ. ಯಾಕ? ಯಾಕಂದ್ರ ದೇಶದ ಆಕಳಿಗೆಲ್ಲ ನಾಲ್ಕ ಮಲಿ ಇರ್ತಾವ. ನಾಲ್ಕ ಮಲಿಗಳು? ನಿಮ್ಮ ಆಕಳಿಗೆ ಯಾಕ ಐದು? ಹೀಗ ಹೌದಮ್ಮ. ಭೂತೆ ಈ ದೃಷ್ಟಾಂತ ಕಾಣುವ ನಾಲ್ಕು ಮಲಿ, ನಾಲ್ಕು ಮಲಿ ಆತ್ಮದ ಮಲಿ ಹಿಡ್ಕೊಂಡು ಅಮ್ಮ ಐದು ನುತ್ತೇವೆ. ತಂಗಿ ಐದಂದ್ರೆ ಏನು ಚಿಂತಿಲ್ಲ, ಯಾವ್ಯಾವ ಮಲದಿಂದ ಏನೇನು ಉತ್ಪನ್ನ ಆಗ್ತೈತಿ ಅಮ್ಮ ಹೀಗೆ ಕೇಳ್ತೀಯ? ಹೌದಮ್ಮ. ಏನು ಗೊತ್ತೆ? ಯಾಕ ಅವ್ವ ದದಿ? ಹಾ ಅವ್ವ ದದಿ ಬತ್ತನ ಒಳಗಿಂದ ಹಾಗಲ್ಲ ದದಿ ಅಂದೆ. ಹಾ ದ್ರತ ಚೀರ ಮಧು ಮಧು ಸರ್ಕಾರ ಸರ್ಕಾರ ದಿವಾನ್ ಕೋಟಿ ಕಚೇರಿ ಕುದುರಿ ಪಾಗ ಹೋಗಲ್ ನೋಡಲ್ಲ. ಹಾಗಲ್ಲ ದೂತೆ, ಅಂದೊಳಕ್ ಹೇಗ ನಿನ್ಗೆ ದದಿ ಅಂದ್ರೆ ಗುರ್ತಾಗಿಲ್ಲ? ದದಿ ಅಂದ್ರೆ ನಿನಗೆ ಅರ್ಥ ಆಗ್ಲಿಲ್ಲಮ್ಮ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ. ದದಿ ಅಂದ್ರೆ ಮೊಸರು. ದದಿ ಅಂದ್ರೆ ಮೊಸರು. ಗ್ರಥ ಅಂದ್ರೆ ತುಪ್ಪು. ತುಪ್ಪು. ಕ್ಷೀರ ಅಂದ್ರೆ ಹಾಲು. ಹಾಲು. ಮಧು ಅಂದ್ರೆ ಜೇನು ತುಪ್ಪು. ಜೇನು ತುಪ್ಪು. ಸರ್ಕಾರ ಸಕ್ಕರೆ. ಸಕ್ಕರೆ. ಏದೂತೆ ಯಾಕೆ ಜೇನು ತುಪ್ಪು ಸಕ್ಕರೆ ಕೂಡಿಸಿದ್ರೆ ಕೂಡಿಸಿದ್ರೆ ಯಾವ ಪ್ರಕಾರ ಸವಿ ಆಗ್ತದ? ಆಗ್ತದ. ಅದರಂತೆ ಏನ ಹೈನ ಹಾಲು ನೋಡಮ್ಮ. ತಂಗಿ ಯಾಕ ಇಂತ ಸವಿ ಹೈನ? ಹೈನ ಅಲ್ಲಿಂದ ನೀ ಇಲ್ಲಿ ಧಾರವಾಡ ತರಬೇಕಾದ್ರ? ನಾ ಇಲ್ಲಿ ತರಬೇಕಾದ್ರ ಮನೆಯೊಳಗೆ ಕೇಳಿ ಬಂದೆ. ಕೇಳಿ ಬಂದೆ. ಏನು ಓಡಿ ಬಂದಿ? ಓಡಿ ಬಂದೆ. ಸತ್ತಾ ಬಂದಿ? ಯಾವನ ಬೆನ್ ಹಚ್ಚಕೊಂಡು ಬಂದಿ? ಏನುತ್ತೆ ಎಣ್ಣ ಮನೆಯೊಳಗೆ ಕೇಳುತ್ತೆ? ಹೌದಮ್ಮ. ಹಾಗಾದ್ರೆ ಕೇಳಮ್ಮ. ಅದನ್ನ ಹೌದು ಹೇಳುತ್ತೇನೆ. ಗಾಡಿ ಗುಟ ಬಡ್ದ ಕುಣಿ ಸಿಂಗ ಹಿಂಗ ಬಡ್ಕೋಬಾರ್ದ ಮಳಿ. ನೋಡ್ ನಾನು ಹಾಟ್ಯಾನು ಹತ್ತಿ ಬಾಯ್ದು ವೇಸ್ ಕುಡಿಯ. ಏನ್ ಪಯಣ? ಏನ್ ಮತ್ತಂಗಿ ಬಂದ್ಬಿಡುದು? ನಮ್ಮ ತಾಯಿ ತಂದೆಗೆ ತಾಯಿ ತಂದೆಗೆ ಬಾಯ್ ಹಿಡಿಸ್ ಬರ ಬರ ಬೈತ ಬೈತಾ ಇದ್ದಾಳ. ಏನ ಬಾಯಿ ಹಾಕಿದ ಬಾಯಿ ಅಲ್ಲವಾ ಹಾಕಿದ ಏನ್ರಿಯಣ ಧಾರವಾಡ ಗಟಾರ ಆಗೈತೆ ಅವನ್ ಬಾಯಿ ಅಪ್ಪ ನೋಡ್ಲಾ ಸೌದತ್ತಿ ಗಟಾರ ಆಗೈತಿ ಅಮ್ಮ ನಮ್ಮ ತಾಯಿ ತಂದೆ ಕಡೆ ಏನೇನು ತಪ್ಪಿಲ್ಲ ಈ ತಪ್ಪು ಯಾರ ಕಡೆ ಈ ತಪ್ಪ ನಿನ್ನ ಕಡೆ ಯಾಗಮ್ಮ ಹೇಳಿಕ್ಕೆ ಬೇಕು ಹೌದು ಹೇಳುತ್ತಾರೆ ತಾಯಿಯವರು ಏನ್ ಹೇಳಿದ್ದಾರ? ನಿಮ್ಮ ತಾಯಿ ತಂದೆಯವ್ರು ಬಂದು ಏನ್ ಹೇಳಿದ್ದಾರ? ಈ ಗ್ರಾಮದಲ್ಲಿ ಒಬ್ಬಕ್ಕೆ ದೂತ್ ಇದ್ದಾಳ ಅಂತ ಹೇಳಾರ. ನಾವಂತೂ ಅಲ್ಲಿಂದ ಇಲ್ಲಿಗೆ ಬಂದಿವು, ವ್ಯಾಪಾರ ಮಾಡಿಕ್ಕೂ ಮಾಡಿಸ್ಕೊಡಕ್ಕಿದ್ವಲ್ಲ. ಹೇಗಂತಿ? ಹೌದು ತಂಗಿ. ಯಾಕಮ್ಮ? ನಿಮ್ಮ ತಾಯಿ ತಂದೆ ದರ್ನಿಮ್ಮಿ ಬರೋರು, ದರ್ನಿಮ್ಮಿ ಹೋಗವರು. ಇಲ್ಲಿ ದೂತ್ ಇದ್ದಾಳ ಎಂಬುದು ಅವ್ರಿಗಾದ್ರೂ ಗುರ್ತದ? ಅಮ್ಮ ಗುರ್ತದ. ಈ ಹೇಳಕ್ ನನಗೆ ಏನ್ ಮಾಡಂದ್ರೆ? ಹಾಲ ಮೊಸರು ವ್ಯಾಪಾರ ಮಾಡ್ಸಂತೆ. ಹಾಲ ಮೊಸರು ವ್ಯಾಪಾರ ಮಾಡ್ಸಂತಿ? ಹೌದಮ್ಮ. ಹಾಲ ಮೊಸರು ವ್ಯಾಪಾರ ಮಾಡಿಸ್ತಾನ ಕರೆ ಚಿಂತಿಲ್ಲ. ಮತ್ತೇನು? ಯಾಕಂದ್ರೆ ನನಗೊಂದ್ ಸ್ವಲ್ಪ ಸಂಶಯ ಬರಲ. ಏನ್ ಬಂದದ? ಏನ್ ಬಂದದ ಅಂದ್ರೆ ಮಾಫಿಯಾಗ. ಹೌದು. ತೂಕ್ಯಾಗ? ತೂಕ್ಯಾಗ. ಇವತ್ತ ನೆಟ್ ಬರಬ್ಬರಿ ಹೊಡೆದ್ ಹೇಳ್ರ. ಹಾ ಹಾ. ಸದ್ಯಕ್ಕೆ ಮಾಡಿಸ್ತಾನ ದೂತೆ. ನೀ ಕೇಳುವಂತ ಪ್ರಶ್ನೆ ನನ್ ಗುರ್ತಾಗ್ಯದ. ಏನಮ್ಮ? ಏನ್ ಕಲ್ಲು ಹ್ಯಾಗ? ಏನ್ ಕಲ್ಲು ಹ್ಯಾಗ? ತಕ್ರಿ ಹ್ಯಾಗ? ತಕ್ರಿ ಹ್ಯಾಗ? ತೂಕ ಮಾಫಿ ಹ್ಯಾಗ? ತೂಕ ಮಾಫಿ ಹ್ಯಾಗ? ಇದನ್ನೆಲ್ಲ ಹೊಡೆದ್ ಹೇಳಿದ್ರೆ ಈಗಿಂದೀಗ ವ್ಯಾಪಾರ ಮಾಡಿಸ್ತಿ ಸದ್ಯಕ್ಕ? ಹಾಗಾದ್ರೆ ನಿನಗೆ ಯಾವ ಭಾಷೆಯಿಂದ ಹೇಳ್ಬೇಕಮ್ಮ? ಹೀಗಂತಿ. ಹೌದಾ ತಂಗಿ? ಯಾಕ? ಈಗ ನನಗೆ ಈ ಭಾಷೆ ತಿಳಿದು ಬಿಟ್ಟತಿ. ಈಗ ಮತ್ತೆ ಯಾವ ಭಾಷೆ ಬೇಕಮ್ಮ? ತಂಗಿ, ನನಗೆ ಮುಸಲ್ಮಾನ್ ಭಾಷೆ ಅಂತ ಹೇಳಿದ್ರೆ ಈಗ ಅರ್ಥ ಆಗ್ತದ? ಅಮ್ಮ ಯಾಕ ಮುಸಲ್ಮಾನ್ ಭಾಷೆ ಅಂತ ಹೇಳ ನನಗೆ ಅರ್ಥ ಆಗ್ತದ? ಹೌದಮ್ಮ. ಹಾಗಾದ್ರೆ ಕೇಳಮ್ಮ. ಆಗ್ಲಿಮ್ಮ. ಮುಸಲ್ಮಾನ್ ಮಾಪಕ. ತಕ್ಕಡಿ ಏನ ತೂಕ ಮಾಪ ಎಲ್ಲ ಕಸರಿಲ್ಲ ನೋಡಮ್ಮ. ಇದು ಅಲ್ಲ ಮುಂದೆ ಮತ್ತೆ ಏನ್ ಮಾಡ್ರಿ? ಹಾಲು ಬಂದು ಅಳೆದು ಕೊಡ್ತೀವಿ, ಬೆಣ್ಣಿ ತೂಕ ಮಾಡಿ ಕೊಡ್ತೀವಿ, ಕೊಡ್ತಾ ಇದ್ದೀರಿ, ಮೊಸರು ಕೈ ಸುಟ್ಲಿ ಕೊಡ್ತೀವಿ, ಮದ್ದಿಗೆ ನಿಮ್ಮಂತ ಬಡ ಬಗ್ಗೆ ಊಟ ಮಾಡ್ಲಿಕ್ಕೆ ಹಾಗೆ ಕೊಡ್ತೀವಿ ನೋಡಮ್ಮ. ಅಮ್ಮ ಯಾಕೆ ಇಂಗ್ರೇಜ್ ರಾಣಿ ಸರ್ಕಾರ ಬಂದು ಏನ್ ಮಾಪಿನ ಮೇಲೆ ಮೋರ್ ಹೊಡೆದ್ರು ನೋಡಮ್ಮ? ಹೇಳಿಕೆನಾಗ ಮೋರ್ ಹೊಡೆದು ಹೋದವ. ಏ ಸುಮ್ನೆ ಹೇಳ ತಂಗಿ. ಯಾಕಮ್ಮ? ಯಾಕಂದ್ರೆ ನೀರ್ ಇತ್ತಿನ ಬರೋಬರಿ ಇರ್ಬೇಕು. ಇರ್ಬೇಕಮ್ಮ, ಪತಿವ್ರತ ಧರ್ಮಕರ ಇರ್ಬೇಕು. ಇರ್ಬೇಕು. ಆ ಮೋರ್ ಕಿತ್ ಊರ್ ಹೊರಗೋಗಿ ಎಷ್ಟು ನನ್ನಿಲ್ಲಾದ್ರೂ ಧೈರ್ಯ ಐತ್ ನೋಡ. ಅಮ್ಮ ಯಾಕೆ ನಿಮ್ ಊರೊಳಗ ಹೈನವನು ಪ್ರೀತಿಗ ಎಷ್ಟು ಮಂದಿ ಇದ್ದಾರೆ? ಎಷ್ಟು ಮಂದಿ ಇದ್ದಾರೆ? ಅವ್ರ ಪೂರ್ವಶ್ರೇಷ್ಠ ಧೈರ್ಯ ನನ್ನಲ್ಲದ ನೋಡಮ್ಮ. ತಂಗಿ ಯಾಕೆ ಈಗ 2 ತಾಸು ವೇಳೆ ಆಯ್ತು. ಆಯ್ತಮ್ಮ, ನೀನು ಸಂಗತಿಲ ಗುದ್ದಾಡ್ತೀನಿ ಇಲ್ಲೋ ಅಂದ್ಮೇಲೆ ಹೌದು ನನ್ನ ಹೊಟ್ಟಿಗೆ ಅಂದ್ರೆ ಕೊಡುದಲ್ಲ. ಅಲ್ಲ ನೀ ಏನ್ ಹೇಳತ್ ಮಾತಾಡ್ಲೆ? ಈಗ ಯಾಕೆ ತಿಳಿದಿತ್ತ? ಅದೇನ ಈಗ 4 ರೂಪಾಯಿ ತಗೋ, ಇನ್ನೊಮ್ಮೆ ಬಂದಾಗ ಸರಿ ಪಾಲ ಕೊಡ್ತಾನ ನನ್ನ ಕಾರ್ ಬೇಡಿ ಬೇಡಮ್ಮ. ತಂಗಿ ಯಾಕೆ ಈಗ ಕೊಟ್ಟ ಸರಿ ಅರ್ಧ ಕೊಡು, ಇನ್ನೊಮ್ಮೆ ಬಂದಾಗ 4 ರೂಪಾಯಿ ಕೊಡು, 8 ರೂಪಾಯಿ ಕೊಡು, 16 ರೂಪಾಯಿ ಕೊಡು, 30 ರೂಪಾಯಿ ಕೊಡು, ನನ್ನ ಕಾರ್ ಬೇಡ ಆತನ. ಅಮ್ಮ ಯಾಕೆ ಈಗ 4 ರೂಪಾಯಿ ತಗೋ, ಇನ್ನೊಮ್ಮೆ ಬಂದಾಗ ಸರಿ ಪಾಲ ಕೊಡ್ತಾನು ಅನ್ನುವಂಗ ಈ ಮಂದಿ ಒಳಗೆ ಯಾರು ಜಮೀನು ಇರ್ತಿ ಬೇಡಮ್ಮ? ಏನ್ ಬೇರಿಕೆ ನೀವ? ಅಲ್ಲ ಒಂದ್ 3 ಚೇಂಜ್ ಹಿಡ್ದ ಬಂದ ನಾ ವಸ್ತಿ ಹಾಕಿನಿ. ಇಲ್ಲ ಹೌದು, ಒಬ್ರದ್ದು ಗುರ್ತ ಮಾಡ್ಕೊಳ್ಲಿಲ್ಲ, ಬಂದ ಕೂಡಲೇ ಹ್ಯಾ ಗುರ್ತ ಮಾಡ್ಕೊಂಡ್ರೆ? ಅಮ್ಮ ಬಂದ ಕೂಡಲೇ ಗುರ್ತ ಮಾಡ್ಕೊಂಡಿವ. ತಂಗಿ ಈ ಮಂದಿ ಜಮೀನ್ ನನಗೇನ್ ಬೇಕಾಗಿಲ್ಲ. ಮತ್ತೇನಾತ? ಸಾಕ್ಷಂತ ನಿಮ್ಗೆ ಗುರುವಿನ ಹಣ ಕೊಟ್ಟು ಹೇಳಿದ್ರ ಸದ್ಯಕ್ಕ ಅಮ್ಮ ನಮ್ ಗುರುವಿನ ಗುರುವಿನ ಕೊಡಕ್ಬೇಕ? ಹೌದಮ್ಮ. ಏನತ್ತೆ? ಯಾಕೆ ಹೇಳಕ್ಬೇಕ? ಹೌದಮ್ಮ ಹೇಳುತ್ತೇನೆ. ಕೂಡಿಕೊಂಡ್ರೆ ಮಂದಿರಕ್ಕೆ ಹೋಗ್ನಡಿಯಮ್ಮ. ನೋಡ್ರಿಮ್ಮ ಇದುವರೆಗೆ ಸಣ್ಣಾಟ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅಥಣಿ ತಾಲೂಕು ಚಮಕೇರಿಯ ಶಿವಪ್ಪ ಹುಚ್ಚಪ್ಪ ಕುಂಬಾರ್ ಹಾಗೂ ಸಂಗಡಿಗರು. ಇದು ಇಂದಿನ ಕೃಷಿ ರಂಗ.